ಆಗನೀಯ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ರಾಜ್ಯದಲ್ಲಿ ಎರಡು ತಿಂಗಳ ಬಳಿಕ ಒಳ ಮೀಸಲಾತಿ ಜಾರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ. ಚಿಲಿ ಅಧ್ಯಕ್ಷ ಬೆಂಗಳೂರು ಪ್ರವಾಸ, ಗೇಬ್ರಿಯಲ್ ಬೋರಿಕಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸ್ವಾಗತ. ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಬಾಧಿತ, ಕೇಂದ್ರ ಸಚಿವ ಕುಮಾರಸ್ವಾಮಿ ಸ್ಪಷ್ಟನೆ. ರಾಜ್ಯದಲ್ಲಿ 6 ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ಉತ್ಪಾದಿಸುವ ಗುರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ, ಕೇಳುಗರೆ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ಮೀನು ಕೃಷಿ, ಈ ಕುರಿತು ಡಾ ಚೇತನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತಿಪ್ಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಮೂಡಿಬರಲಿದೆ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ವೈಜ್ಞಾನಿಕ ಮೀನು ಕೃಷಿಗಾಗಿ ಪೂರ್ವಭಾವಿ ಸಿದ್ಧತೆಗಳು ಮತ್ತು ಅವುಗಳ ನಿರ್ವಹಣೆ, ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಕೇಂದ್ರ ಮತ್ತು ಮಾಹಿತಿ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಚೇತನಯ್ಯನವರು ಆಗಮಿಸಿದ್ದಾರೆ. ಡಾಕ್ಟರ್ ಚೇತನ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇವತ್ತು ನಮಗೆ ಈ ಒಂದು ವೈಜ್ಞಾನಿಕ ಮೀನು ಕೃಷಿಗಾಗಿ ಯಾವ್ಯಾವ ಪೂರ್ವ ಸಿದ್ಧತೆ ಮಾಡಿಕೊಳ್ಬೇಕಾಗತ್ತೆ, ನಿರ್ವಹಣೆ ಯಾವ ತರ ಮಾಡಿಕೊಳ್ಬೇಕಾಗತ್ತೆ, ಈ ಬಗ್ಗೆ ಮಾಹಿತಿ ಮಾಡಿಕೊಳ್ಬೇಕು ಡಾಕ್ಟರ್ ಚೇತನ್ ಅವರೇ. ಈಗ ವೈಜ್ಞಾನಿಕ ಮೀನು ಕೃಷಿ, ಇದರ ಬಗ್ಗೆ ನಾವು ಯಾಕೆ ಒತ್ತು ನೀಡ್ತಿದ್ದೇವೆ ಅಂದ್ರೆ, ಇನ್ನೇನು ಮಳೆಗಾಲ ಬರೋಕ್ಕೆ ಇನ್ನು 3-4 ತಿಂಗಳಿದೆ. ಹೌದು. ಅದಕ್ಕೆ ಮೊದಲಾಗಿ ಎಲ್ಲಾ ಹೊಂಡಗಳಾಗಿರ್ಬೋದು, ಹೊಸಾಗಿ ತಯಾರಿಗಳನ್ನ, ಪೂರ್ವಭಾವಿ ಸಿದ್ಧಿಗಳನ್ನ ಈಗಲೇ ಮಾಡಿಕೊಂಡ್ರೆ ಮಳೆಗಾಲದಲ್ಲಿ ಒದ್ದಾಡುವಂತ ಸಮಸ್ಯೆಗಳನ್ನ ನಾವು ಕಡಿಮೆ ಮಾಡಬೇಕು. ಈಗ ವೈಜ್ಞಾನಿಕ ಮೀನು ಕೃಷಿ ಅಂತ ಯಾಕೆ ಹೇಳ್ತಾರೆ, ನಾವು ಹೇಳಿರುವಂತ ಈಗ ವೈಜ್ಞಾನಿಕ ಪದ್ಧತಿಗಳಲ್ಲಿ ಕೆಲವು ಸಾರಿ ಹೊಂಡದ ಗಾತ್ರ ಆಗಿರ್ಬೋದು, ಹೊಂಡ ಮಾಡುವಂತ ಶೈಲಿ ಆಗಿರ್ಬೋದು, ಹೊಂಡದ ಆಳ ಅಥವಾ ಅದರ ಆಯಾತ್ಕರ ಏನಿದೆ ಅದರ ಬಗ್ಗೆ ಆದರೂ ಎಷ್ಟಂತ ಜಾಗ ಸಿಗುತ್ತೆ, ಅದರ ಜೊತೆಗೆ ಜೇಡಿ ಮಣ್ಣಾಗಿರ್ಬೋದು, ಕೆಂಪು ಮಣ್ಣಿನ ಲಭ್ಯತೆ ಜಾಸ್ತಿ ಇರುತ್ತೆ, ನೀರಿನ ಲಭ್ಯತೆ ಸ್ವಲ್ಪ ಕಡಿಮೆ ಇರಬಹುದು, ನೀರಿನ ಲಭ್ಯತೆ ಕಡಿಮೆ ಇರಬಹುದು, ಆದರೆ ಮಣ್ಣು ಆ ನೀರನ್ನ ಹಿಡಿದಿರುವಂತ ಶಕ್ತಿ ಜಾಸ್ತಿ ಇರುತ್ತೆ. ಇದು ನೋಡಿ ಎಷ್ಟು ವಿಸ್ಮಯವಾಗಿದೆ, ಆ ಕಡೆ ಜಾಸ್ತಿ ಇದ್ದಷ್ಟು ನೀರು ಹೋಗ್ತದೆ, ಇಲ್ಲಿ ಆದ್ರೆ ನೀರು ಕಡಿಮೆ ಇದ್ದಷ್ಟು ಇಲ್ಲಿ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಜಾಸ್ತಿ ಇದೆ. ಇಂಥ ಜಾಗಗಳನ್ನ ನಾವು ಆಯ್ಕೆ ಮಾಡಬಹುದು. ಎಲ್ಲಿ ಗೆಡೆಗಂಟೆಗಳನ್ನ ನಿವಾರಣೆ ಮಾಡಿರುವಂತ ಜಾಗದಲ್ಲಿ, ಕಲ್ಲು ಬಂಡೆಗಳು ಇಲ್ಲದೆ ಇರುವಂತ ಜಾಗದಲ್ಲಿ, ಹೆಚ್ಚು ಶುದ್ಧ ಮಣ್ಣು ಅಥವಾ ಮರಳು ಇರುವಂತದ್ದು, ಈ ತರದ ಜಾಗವನ್ನ ನಾವು ಸ್ವಲ್ಪ ತಡೆಗಟ್ಟಿ ಈ ಒಂದು ಕೆಂಪು ಮಣ್ಣು, ಜೇಡಿ ಮಣ್ಣು, ಕಪ್ಪು ಮಣ್ಣು ಇರುವಂತ ಜಾಗದಲ್ಲಿ ಮಾಡಿದ್ರೆ ಹೆಚ್ಚು ಸೂಕ್ತ ಆಗ್ತದೆ. ಈಗ ಈ ಒಂದು ಮೀನು ಕೃಷಿಯನ್ನ ಪ್ರಾರಂಭಿಸಬೇಕಿರುವ ವ್ಯವಸ್ಥೆ ಏನು? ವ್ಯವಸ್ಥೆಗಳು ಅಂದ್ರೆ ಮೊದಲನೇದಾಗಿ ನೀರಿನ ವ್ಯವಸ್ಥೆ ನೋಡಿ, ನೀರು ಬೇಕಾಗುತ್ತೆ. ಯಾವ ನೀರು ಎಲ್ಲಿಂದ ತಗೋತೀರಾ ಅನ್ನೋದು ಭಾರಿ ಮುಖ್ಯ. ಕೆಲವರು ಕೊಳವೆ ಬಾವಿಯಿಂದ ತೆಗಿತಾರೆ, ಕೆಲವರು ಹರಿಯೋ ನೀರಿಂದ ತೆಗಿತಾರೆ, ಅದು ನದಿ ಇರ್ಬೋದು, ಜರಿ ಇರ್ಬೋದು, ಎಲ್ಲಾದ್ರೂ ಇರ್ಬೋದು. ಇನ್ನು ಕೆಲವರು ಕೆನಾಲ್ಗಳಿಂದ ನೀರು ತೆಗಿತಾರೆ. ಪ್ರತಿಯೊಂದರಲ್ಲೂ ನೀರಿನ ಗುಣಧರ್ಮಗಳು ಬೇರೆ ಬೇರೆ ಆಗಿರುತ್ತೆ. ಆ ಗುಣಧರ್ಮಗಳ ಪ್ರಕಾರ ನಾವು ಅದನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ನಾವು ಹೇಳೋದು. ಈಗ ಎಲ್ಲಾ ಮೀನ್ಮರಿಗಳು ಎಲ್ಲಾ ರೀತಿಯ ನೀರಿನಲ್ಲೂ ಬದುಕೋ ಸಾಧ್ಯತೆ ಇರಬಹುದು, ಅಂದ್ರೆ ನಿರ್ವಹಣೆ ಸರಿಯಾಗಿ ಮಾಡಿದ್ರೆ ಆಗುತ್ತೆ. ಅದಕ್ಕೋಸ್ಕರ ನಾವು ಹೇಳೋದು, ಈಗ ನೋಡಿ ನೀವು ಹೇಳಿದಾಗ ಈಗ ಮಲೆನಾಡು ಇರ್ಬೋದು, ಕರಾವಳಿ ಇರ್ಬೋದು, ಅಲ್ಲಿನ ನೀರಿನ ಒಂದು ಮಟ್ಟ ಅಥವಾ ಒಂದು ಶಾಖದ ಮಟ್ಟ ಸ್ವಲ್ಪ ಕಡಿಮೆ ಇರುತ್ತೆ. ಅದೇ ತರ ತಾವು ಹೇಳಿದಾಗ ಬಯಲುಸೀಮೆ ಅಥವಾ ಈಗ ಉತ್ತರ ಕರ್ನಾಟಕದ ಕಡೆ ಅದು ನೀರಿನ ಒಂದು ಶಾಖ ಜಾಸ್ತಿ ಇರುತ್ತೆ, ಅಲ್ಲಿ ಮೀನಿನ ಒಂದು ಬೆಳವಣಿಗೆ ಅದರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಈಗ ಹೆಚ್ಚು ಬಿಸಿಲಿದ್ದು ಹೆಚ್ಚು ತಾಪಮಾನ ಇದ್ದಾಗ ಕೂಡ ಮೀನಿನ ಬೆಳವಣಿಗೆ ಹೆಚ್ಚಾಗುತ್ತೆ. ನಾವು ಮೆಟಬಾಲಿಕ್ ರೇಟ್ ಅಂತ ಹೇಳ್ತೇವೆ, ಅಂದ್ರೆ ತಿಂದಿದ್ದಂತ ಆಹಾರ ಬೇಗ ಜೀರ್ಣ ಆಗಿ ಅದು ಶಕ್ತಿಯಾಗಿ ಹೊರಹೊಮ್ಮಿ ದೇಹಕ್ಕೆ ಬೇಕಾಗಿರುವಂತಹ ಏನು ಬೆಳವಣಿಗೆಗೆ ಅದು ಪೂರಕವಾಗಿರುತ್ತೆ. ಅದೇ ನೀವು ತಂಪು ಭಾಗ ಹೌದು, ಈಗ ಮಲೆನಾಡು ಪ್ರದೇಶದಲ್ಲೆಲ್ಲ ಹೆಚ್ಚಾಗಿ ತಂಪು ವಾತಾವರಣ ಇರುತ್ತೆ, ನೀರು ಇನ್ನೂ ಕೂಡ ತಣ್ಣೆ ಇರುತ್ತದೆ. ಹೌದು, ಆಗ ಏನಾಗುತ್ತೆ ಅಂದ್ರೆ ಬೆಳವಣಿಗೆ ಸ್ವಲ್ಪ ಕುಂಠಿತ. ಇಲ್ಲಿ 6-8 ತಿಂಗಳಿಗೆ ಬರುವಂತ ಬೆಳೆ ಅಲ್ಲಿ 10 ತಿಂಗಳವರೆಗೂ ಹೋಗ್ಬೋದು, ಆ ಒಂದ ಸಮಸ್ಯೆಗಳು ಬರುತ್ತೆ. ಅದಕ್ಕೋಸ್ಕರನೇ ಈಗ ನಾವು ಪೂರ್ವಭಾವಿ ಸಿದ್ಧತೆಗಳು ಅಂತ ಹೇಳಿದ್ರೆ ಮೊದಲನೇಗೆ ನಾವು ಮಾಡಬೇಕಾಗಿರುವಂತದ್ದು ನೀರು ಮತ್ತು ಮಣ್ಣಿನ ಪರೀಕ್ಷೆ. ಆ ತರದ ರೈತ ಸಂಪರ್ಕ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಮೀನುಗಾರ ಸಂಶೋಧನಾ ಕೇಂದ್ರಗಳು ಅಥವಾ ಕೃಷಿ ಇಲಾಖೆಗಳು ತೋಟಗಾರಿಕೆ ಎಲ್ಲಾ ಕಡೆನೂ ನೀರು ಮತ್ತು ಮಣ್ಣಿನ ಪರೀಕ್ಷೆ ಮಾಡಿಕೊಡ್ತಾರೆ. ಅಂತ ಜಾಗದಲ್ಲಿ ಮೊದಲೇ ಮಾಡೋದು ಸೂಕ್ತ. ನೀರಲ್ಲಿ ಯಾವ ತರ ಅಂಶಗಳಿದೆ ಅದನ್ನ ಸಣ್ಣ ಪುಟ್ಟ ಮೀನುಗಾರಿಕೆಗೆ ವ್ಯತ್ಯಾಸ ಇರುವಂತದನ್ನ ಹೇಗೆ ನಿರ್ವಹಣೆ ಮಾಡ್ಕೋಬಹುದು ಅನ್ನೋ ಅಲ್ಲೇ ತಿಳ್ಕೋಬಹುದು. ಎರಡನೇದಾಗಿ ಮಣ್ಣು ನೀರು ಹಿಡಿದಿರುವಂತ ಶಕ್ತಿ ಇಲ್ಲ, ವಸ್ತು ಹೋಗ್ತಿದೆ ಅಂತಂದ್ರೆ ಎಷ್ಟು ಪ್ರಮಾಣದಲ್ಲಿ ಹೋಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರ ಪ್ರಕಾರ ನಾವು ಆ ಮಣ್ಣಲ್ಲಿ ಯಾವ ತರದ ಹೊಂಡವನ್ನ ಮಾಡಬಹುದು, ಅದನ್ನ ಬರೀ ಮಣ್ಣಿನ ಹೊಂಡನೇ ಮಾಡಬಹುದಾ ಅಥವಾ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕ್ಬೋದಾ ಅಥವಾ ಬೇರೆ ಕಲ್ಲಿನ ಪಾಯ ಅದ್ಲ ಹಾಕಿ ಅದನ್ನ ಮಾಡಬಹುದು ಅನ್ನೋದನ್ನ ನಾವು ಅಂದ್ರೆ ಅದರ ಬಗ್ಗೆ ತೀರ್ಮಾನ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರನೇ ಈ ಒಂದು ಇದರಲ್ಲಿ ಪ್ರಾರಂಭ ಮಾಡೋಕೆ ಮೊದಲು ಈ ಒಂದು ವ್ಯವಸ್ಥೆಗಳನ್ನ ನೋಡ್ಕೋಬೇಕು, ಮಣ್ಣು ನೀರು ಮತ್ತೆ ಅದರಲ್ಲಿ ಇರುವಂತಹ ಶಕ್ತಿಗಳ ಅಥವಾ ಗುಣಧರ್ಮಗಳ ಪ್ರಕಾರ ಯಾವ ಹೊಂಡವನ್ನ ಮಾಡಬಹುದು ಅನ್ನೋದನ್ನ ನಾವು. ಅದೇ ರೀತಿ ಈಗ ಪರಾವಲಂಬಿ ಒಂದಿಷ್ಟು ಜೀವಿಗಳು ಕೂಡ ನೀವು ಮೀನು ಮರಿ ಸಾಕದ ಮೇಲೆ ಅವು ತಿನ್ನಬಹುದು. ಹೌದು, ಅದಕ್ಕೂ ಕೂಡ ನಾವು ಪೂರಕವಾದ ಪಕ್ಷಿಗಳು ಬರಬಹುದು, ಪಕ್ಷಿಗಳಾಗಿರ್ಬೋದು, ಹಾವುಗಳಿರ್ಬೋದು, ಕಪ್ಪೆಗಳು ಬರಬಹುದು, ಬೆಕ್ಕು ಬರಬಹುದು, ಇವೆಲ್ಲವನ್ನು ಇದು ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೇವೆ ಹೊಂಡವನ್ನ ಸಿದ್ಧ ಮಾಡಿದ ನಂತರ ನಾವ್ ಹೇಳ್ತೇವೆ ಆ ರೆಡಿ ಆಳ ಅಂದ್ರೆ ಯಾವ್ದೇ ಪ್ರಿಡೇಟರ್ ಬರಬಾರದು. ಹೌದೌದು, ಈಗ ನೋಡಿ ಮೀನು ಕೃಷಿಗಾಗಿ ಮಾಡುವಂತ ಹೊಂಡ ಅಂತಂದ್ರೆ 6 ಅಡಿ ಆಳ ಉದ್ದಾಗಲ ನಿಮ್ಮಲ್ಲಿ ಎಷ್ಟು ಜಾಗ ಇದೆ ಅದನ್ನ ನೋಡ್ಕೊಂಡ ನಂತರ ಅದರ ಸುತ್ತ ನೀರನ್ನು ತುಂಬುವ ಮೊದಲೇ ಇದರ ಸುತ್ತಲೂ ಒಂದು ಸಣ್ಣದಂತ ಕಾಂಪೌಂಡ್ ತರ ಕಟ್ಟುವಂತದ್ದು ಅಂದ್ರೆ ರಕ್ಷಣೆ. ಇದಕ್ಕೆ ಬೇಲಿ ಯಾವ ತರ ಅಂತಂದ್ರೆ ನಾವು ಈ ಶೇಡ್ ನೆಟ್, ಹಸಿರು ಶೇಡ್ ನೆಟ್ ಬರುತ್ತಲ್ಲ ಅದನ್ನ ಉಪಯೋಗಿಸಿದ್ರೆ ಸಾಕು. 1 ಮೀಟರ್ ಉದ್ದದನ್ನ ಒಂದು 1/2 ಅಡಿ ಮಣ್ಣಿನ ಒಳಗಡೆ ನಿಲ್ಸಿ ಕಂಬಗಳನ್ನ ಹಾಕಿ ನಿಲ್ಸಿದ್ರೆ ಏನಾಗುತ್ತೆ, ಒಂದು ಕಪ್ಪೆಗಳು ಈ ಹಾವುಗಳಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು ನಿಮ್ಮ ಹೊಂಡಕ್ಕೆ ಬೀಳೋದನ್ನ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಮೊದಲನೇದಾಗಿ. ಎರಡನೇದಾಗಿ ಅದು ಮನೆ ಹತ್ತಿರನೋ ಅಥವಾ ತೋಟದ ಎಲ್ಲೋ ಸಣ್ಣ ಮಕ್ಕಳೇನಾದ್ರೂ ಓಡಾಡುವಂತ ಪ್ರದೇಶಲ್ಲಿ ಆಗಿದ್ರೆ ಅವ್ರಿಗೆ ಕೂಡ ಇದು ಒಂದು ರಕ್ಷಣೆಯಾಗಿ ನಿಲ್ಲುತ್ತೆ. ಇದನ್ನ ಮಾಡುವ ಇನ್ನು ಪಕ್ಷಿಗಳಿಗೆ ವಿಷಯ ಬಂದಾಗ ಸಣ್ಣ ಹೊಂಡ ಆಗಿದ್ರೆ ಅದರ ಮೇಲ್ಗಡೆ ಬಲೆಯನ್ನ ಹಾಕೋದ್ರಿಂದ ನಾವು ಸಂರಕ್ಷಣೆ ಮಾಡ್ಕೋಬಹುದು. ಇಲ್ಲಾಂದ್ರೆ ದೊಡ್ಡದಾಗಿದೆ ಅಂತಂದ್ರೆ ಈಗ ಕಾಲ್ ಎಕರೆ, 1/2 ಎಕರೆ, 1 ಎಕರೆ ಆ ತರದೆಲ್ಲ ಇದ್ದಾಗ ಈ ಬರ್ಡ್ ರಿಫ್ಲೆಕ್ಟಿಂಗ್ ಟೇಪ್ಸ್ ಅಂತ ಬರುತ್ತೆ. ಅಂದ್ರೆ ಪಕ್ಷಿಗಳನ್ನ ದೂರ ಮಾಡೋದಕ್ಕೆ ಅಂತಾನೆ ಕೆಲವರು ಬಣ್ಣ ಬಣ್ಣದ ಟೇಪ್ಗಳು ಸಿಗುತ್ತೆ. ಇದು ನಮ್ಮ ತೋಟಗಾರಿಕೆ ಅಥವಾ ಕೃಷಿ ಬೆಳೆಗಳಿಗೆ ನಾವು ಉಪಯೋಗಿಸ್ತೇವೆ, ಅದನ್ನ ನಾವು ಇಲ್ಲಿ ಉಪಯೋಗಿಸಬಹುದು. ಒಂದು ಅಥವಾ ನೈಲಾನ್ ದಾರವನ್ನ ಅಡ್ಡವಾಗಿ ಕಟ್ಟೋದ್ರಿಂದ ಹಕ್ಕಿಗಳು ಒಳಗಡೆ ಹೋಗುವಾಗ ಅದು ಗೊತ್ತಾಗದೇ ಇರ್ಬೋದು, ನೀರಿನ ಮೇಲೆ ಬಂದಾಗ ಅದಕ್ಕೆ ಪೆಟ್ಟಾಗಿ ಮುಂದೊಂದು ದಿನ ಬರಲಿಕ್ಕೆ ಅದು ಹಿಂಜರಿ. ಈ ತರದೊಂದು ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ಪ್ರಾಣಿ ಪಕ್ಷಿಗಳು ಇವುಗಳಿಂದ ನಾವು ನಮ್ಮ ಹೊಂಡವನ್ನು ಕಾಪಾಡಿಕೊಳ್ಳಿಕ್ಕೆ ಇರುವಂತಹ ವ್ಯವಸ್ಥೆ. ಅಂದ್ರೆ ಇದು ಪೂರ್ವಭಾವಿ ಸಿದ್ಧತೆಯಲ್ಲೇ ಇವೆಲ್ಲ ಅದರಲ್ಲೇ ಬರುತ್ತೆ. ಈಗ ಡಾಕ್ಟರ್ ಚೇತನ್ ಅವರೇ, ಮೀನು ಕೃಷಿಗಾಗಿ ನಾವು ಅದೇ ಹೇಳಿದ್ವಲ್ಲ ಅವಾಗ, ಯಾವ ತರ ನೀರು ಸೂಕ್ತ ಅಂತೀರಿ? ಈಗ ನೀರಿನ ವಿಷಯಕ್ಕೆ ಬಂದಾಗ ಮೊದಲನೇದ ನಾವು ಹೇಳೋದು ರಸಸಾರ 6.5-8.5 pH ಇದು ಸೂಕ್ತವಾದಂತ. ಅದೇ ನಿಮಗೆ ಮಲೆನಾಡು ಪ್ರದೇಶದಲ್ಲಿ ಹೋದ್ರೆ ಇದರ ಪ್ರಮಾಣ 6 ತುಂಬಾ ಕಡಿಮೆ ಇದೆ, ಯಾಕಂದ್ರೆ ಹೆಚ್ಚು ಮಳೆ ಆಗಿರೋದ್ರಿಂದ ಅದು ಯಾವಾಗ್ಲೂ ಮಣ್ಣಲ್ಲಿ ನೀರು ಅಂಶಗಳನ್ನೆಲ್ಲ ತಗೊಂಡು ಹೊರಟೋಗುತ್ತೆ, ಅಲ್ಲಿ ಹೆಚ್ಚಿನ ಫಲವತ್ತತೆ ಇರೋದಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೇವೆ, pH ಅನ್ನ ಹೆಚ್ಚು ಮಾಡ್ಲಿಕ್ಕೆ ಅಥವಾ ರಸಸಾರನ ಹೆಚ್ಚು ಮಾಡ್ಲಿಕ್ಕೆ ಸುಣ್ಣವನ್ನ ಬಳಸ್ತೇವೆ, ಸುಣ್ಣವನ್ನ ಬಳಕೆ ಮಾಡಬಹುದು. ಇದು ಒಂದು ಉದಾಹರಣೆ. ಹೀಗೆ ಇದೇ ತರ ತಾಪಮಾನ ಎಷ್ಟಿದೆ, ನೀರಿನ ತಾಪಮಾನ ಎಷ್ಟಿದೆ ಅದನ್ನು ನೋಡಬೇಕು, ಅಥವಾ ಆ ಮಣ್ಣಿನಲ್ಲಿ ಬೇಡವಾದಂತ ಪದಾರ್ಥಗಳು ಏನಿರುವ, ಹಳೆ ಕೃಷಿ ಬೆಳೆಗಳಾಗಿರುವ ತೋಟಗಾರಿಕೆ ಬೆಳೆಗಳಿಂದ ಉಳಿದಿರುವಂತಹ ಬೇರುಗಳಾಗಿರ್ಬೋದು ಅಥವಾ ಎಲೆಗಳಾಗಿರ್ಬೋದು, ಅದರಿಂದ ಏನು ಇದಿದೆ, ಅದರಿಂದ ನಮಗೆ ಮೀನು ಕೃಷಿಗೆ ಅದರಲ್ಲಿ ನೀರು ನಿಲ್ಲಿಸಿದಾಗ ಮತ್ತೇನಾದ್ರೂ ರಾಸಾಯನಿಕ ಪದಾರ್ಥಗಳು ಅಥವಾ ಯಾವುದೇ ತರ ಹಾನಿಕಾರಕ ಪದಾರ್ಥಗಳು ಬಿಟ್ಟಾಗ ಮೀನು ಸಾಯದೇ ಇರಬಹುದು, ಆದ್ರೆ ಬೆಳವಣಿಗೆ ಕುಂಠಿತ ಅದನ್ನ ನೋಡ್ಕೊಳ್ಳಿಕ್ಕೋಸ್ಕರ ಈ ಒಂದು ಅಂಶಗಳು ನೋಡ್ಕೋಬೇಕು. ಮತ್ತೆ ಅಮೋನಿಯಾ ಹೇಳ್ತೇವೆ, ಅದು 0.5 mg/L ಇದು ಕಡಿಮೆ ಇರಬೇಕು. ಡಿಸಾಲ್ಡ್ ಆಕ್ಸಿಜನ್ ಅಂದ್ರೆ ಕರಗಿದ ಆಮ್ಲಜನಕ, ಇದು 4-8 mg/L ಇದರೊಳಗಡೆ ಇದ್ರೆ ಸೂಕ್ತ ಆಗತ್ತೆ. ಈ ಒಂದು ವಿಷಯಗಳು ಹೆಚ್ಚಾಗಿ ನಾವು ಗಮನಿಸಬೇಕಾಗಿದೆ. ಇದನ್ನ ಬಿಟ್ಟು ಕೆಲವೆಲ್ಲ ಇದಾವೆ, ಈಗ ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಅಂತ ಹೇಳ್ತೇವೆ, ಅದು 300 ಒಳಗಡೆ ಇರಬೇಕು, ಮತ್ತೆ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಅಂತ ಹೇಳ್ತೇವೆ, ಅದು 0.1 ಒಳಗಡೆ ಇರಬೇಕು. ಸೊ ಈ ತರದ್ದೆಲ್ಲ ಒಂದು ಮಣ್ಣು ಅಥವಾ ನೀರಿನ ಪರೀಕ್ಷೆ ಮಾಡಿದ ನಂತರ ಆ ನೀರಲ್ಲಿ ಇದೆಲ್ಲ ಇದೆಯಾ, ಒಂದು ವೇಳೆ ಒಂದು ಹೆಚ್ಚು ಕಡಿಮೆ ಇದ್ರೆ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಏನು ಉಪಯೋಗಿಸಬೇಕು ಅನ್ನೋದು ತಾಂತ್ರಿಕ ಅಂಶಗಳು ಕೂಡ ಇಲ್ಲಿ ನೀವು ಲಕ್ಷ್ಯ ಕೊಡಬೇಕು. ಹೌದು, ಈ ಸಮಯದಲ್ಲಿ ಮಾಡಿಕೊಂಡ್ರೆ ಮಳೆಗಾಲದಲ್ಲಿ ಏನಾಗತ್ತೆ ಅಂದ್ರೆ, ಇವರು ಮಣ್ಣು ಅಥವಾ ನೀರನ್ನ ಏನು ಪರೀಕ್ಷೆಗೆ ಅಂತ ತರ್ತಾರೆ, ಆವಾಗ ನಿಜವಾದ ಅಂಶಗಳನ್ನ ಇರ್ಬೇಕಂದ್ರೆ ಮಣ್ಣು ಕೆಲವು ಸರಿ ಮಳೆ ನೀರಿಂದ ಬಂದು ಸೇರಿರುವಂತ ಇರಬಹುದು, ಅಥವಾ ಆ ಮಣ್ಣು ಅಲ್ಲಿಂದ ಬಂದಿರುವಂತಾಗಿರ್ಬೋದು, ಈ ಸಮಸ್ಯೆಗಳು ಬರುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ಈಗ ಮಾಡಿಸ್ಕೊಂಡ್ರೆ ಅದು ಆ ಟೈಮ್ಗೆ ಸೂಕ್ತ ಸಮಯ ಇದೆ, ಬೇಸಿಗೆ ಸಮಯ ಇದೆ, ನೀವು ಮಾಡ್ಕೊಳ್ಬಹುದು. ಇನ್ನೊಂದು ಡಾಕ್ಟರ್ ಚೇತನ್ ಅವರೇ, ಈ ಪ್ಲಾಸ್ಟಿಕ್ ಹೊದಿಕೆ ಕೊಳ ಅಥವಾ ನೈಸರ್ಗಿಕ ಕೊಳದಲ್ಲಿ ಮೀನಿನ ಉತ್ಪಾದನೆ ಏನಾದ್ರು ಬದಲಾವಣೆ ಕಂಡು ಬರುತ್ತಾ? ಹೌದು, ಇದರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಮೀನು ಬೆಳವಣಿಗೆ ಆಗ್ಬೇಕಂದ್ರೆ ಮೂರು ಪ್ರಮುಖವಾದಂತ ಪಾತ್ರ ವಹಿಸುತ್ತೆ, ಒಂದು ಗಾಳಿ, ಇನ್ನೊಂದು ನೀರು, ಇನ್ನೊಂದು ಮಣ್ಣು. ಮಣ್ಣಿನ ಹೊಂಡದಲ್ಲಿ ಈ ಮೂರು ಇರುತ್ತೆ, ನೀರು ಮಣ್ಣು ಎರಡು ಮಿಶ್ರಣ ಆಗಿ ಅದಕ್ಕೆ ಬೇಕಾಗಿರುವಂತಹ ಪೂರಕವಾದಂತ ವಾತಾವರಣ ತಾನಾಗಿ ಸೃಷ್ಟಿ ಮಾಡ್ಕೊ. ಪ್ಲಾಸ್ಟಿಕ್ ಹೊದಿಕೆಯಲ್ಲ ಏನಾಗುತ್ತೆ, ಗಾಳಿ ಮತ್ತೆ ನೀರು ಇರುತ್ತದೆ, ಮಣ್ಣು ಇರತ್ತೆ. ಸೊ ಆವಾಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಮೀನಲ್ಲಿ ಬಿಡುವಂತ ತ್ಯಾಜ್ಯ, ಮೀನು ತಿಂದೆ ಉಳಿದಿರೋಂತ ಆಹಾರ ಅದು ತ್ಯಾಜ್ಯ ಆಗುತ್ತೆ, ಅದು ಹೊರಗಡೆ ಹೋಗ್ಲಿಕ್ಕೆ ಜಾಗ ಇಲ್ಲ. ಆದ್ರೆ ಮಣ್ಣಿನ ಹೊಂಡಲ್ಲಿ ಏನಾಗುತ್ತೆ, ಇದೆಲ್ಲ ಮಣ್ಣಿನ ಜೊತೆ ಕರಗಿ ಅದೇನಾಗುತ್ತೆ, ಅದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಆದ್ರೆ ಇಲ್ಲಿ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾವೇನ್ ಮಾಡ್ತೇವೆ ಅಂದ್ರೆ ಪ್ಲಾಸ್ಟಿಕ್ ಹೊದಿಕೆಯ ಮೇಲೆ ಕೂಡ ಮಣ್ಣನ್ನ ಬಳಸಿ ಅಂತ ನಾವು ಹೆಚ್ಚಾಗಿ ಹೇಳಿ ಸಲಹೆ ಕೊಡ್ತೀರಿ. ಆ ಸಲಹೆಯನ್ನ ಎಷ್ಟು ಜನ ಪಾಲಿಸ್ತಾರೆ ಅವ್ರಿಗೆಲ್ಲ ಈ ಒಂದು ಸಮಸ್ಯೆಗಳಿಂದ ಮುಕ್ತಿ ಸಿಗ್ತಾ. ಇದರಲ್ಲಿ ಮಣ್ಣು ಉಪಯೋಗಿಸೋದು ಕೂಡ ಯಾವ ಮಣ್ಣು ಉಪಯೋಗಿಸಬೇಕು ಅನ್ನೋದು ಕೂಡ ಮುಖ್ಯ. ಕೆಂಪು ಮಣ್ಣು, ಜೇಡಿ ಮಣ್ಣನ್ನು ಮಾತ್ರ ಉಪಯೋಗಿಸ್ಬೇಕು, ಅಥವಾ ಈ ಸ್ವಲ್ಪ ಮರಳಿರುವಂತದ್ದಾಗಿರ್ಬೋದು, ಕಲ್ಲಿರುವಂತದ್ದು ಉಪಯೋಗಿಸಿದ್ರೆ ಅದರ ಉಪಯೋಗ ನಮಗೆ ಬರೋದಿಲ್ಲ, ಅಥವಾ ಪ್ಲಾಸ್ಟಿಕ್ ಹೊದಿಕೆಯನ್ನ ಹಾಳು ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಈ ಒಂದು ಇದರಲ್ಲಿ ಕಂಡಾಗ ಮೀನಿನ ಬೆಳವಣಿಗೆ ಏನಿದೆ ಮಣ್ಣಿನ ಹೊಂಡದಲ್ಲಿ ಹೆಚ್ಚಿರುತ್ತೆ, ಪ್ಲಾಸ್ಟಿಕ್ ಹೊದಿಕೆಯಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಪೂರಕ ವಾತಾವರಣ ಅಲ್ಲಿ ಇರಲ್ಲ. ಹೌದು. ಇನ್ನೊಂದು, ಅಗತ್ಯ ಮೀನುಗಳು ಅಥವಾ ಕಳೆಗಳನ್ನ ನಿರ್ಮಲೆ ಮಾಡಬೇಕಾದ್ರೆ ಏನ್ ಮಾಡಬೇಕು? ಈಗ ಅನಗತ್ಯ ಮೀನುಗಳು ಅಂತ ನಾವು ಕೆಲವು ಮೀನುಗಳನ್ನ ಹೇಳ್ತೇವೆ. ಈಗ ನೀವು ಹೊಳೆಗಳಿಗೆ ಎಲ್ಲಾದ್ರೂ ಹೋದ್ರೆ ಸಣ್ಣ ಮರಿಗಳು, ಸಣ್ಣ ಮೀನು, ಎಲ್ಲಾ ತರದ ಮೀನುಗಳು ಇರ್ತಾವ ಅಲ್ಲಿ. ಹೌದು. ಈಗ ನೀವು ಹೊಳೆಯಿಂದ ನೀರನ್ನ ತೆಗೆದಾಗ ಅಥವಾ ಜರಿಗಳಿಂದ ತೆಗೆದಾಗ ಆ ನೀರಿನಲ್ಲಿ ಆ ಮರಿಗಳು ಅಥವಾ ಮರಿಗಳ ಮೊಟ್ಟೆಗಳು, ಆ ಮೀನಿನ ಮೊಟ್ಟೆಗಳು ಬಂದು ಮರಿಯಾಗಿ ಆಗುವಂತ ಸಾಧ್ಯತೆಗಳು ಕೆಲವು ಸರಿ. ಇದರಿಂದ ನಮಗೆ ಬೆಳವಣಿಗೆಗೆ ಅಥವಾ ನಮ್ಮ ಮೀನುಗಳಿಗೆ ಯಾವ್ದೇ ತೊಂದರೆ ಇಲ್ಲದೆ ಇರಬಹುದು, ಅಂದ್ರೆ ಕಚ್ಚುವಂತದ್ದಾಗಿರ್ಬೋದು, ಯಾವ್ದು ಇಲ್ಲದೆ ಇರಬಹುದು. ಆದ್ರೆ ಆಹಾರಕ್ಕಾಗಿ ಜಾಗಕ್ಕಾಗಿ ಪೈಪೋಟಿ ನೀಡಿ, ನಾವು ಈ ಒಂದು ಜಾಗಕ್ಕೆ ಅಂತ ನಿರ್ದಿಷ್ಟವಾದಂತ ಇಷ್ಟು ಮೀನುಗಳನ್ನ ಅಂತ ಹಾಕಿದಾಗ ಅದರ ತ್ಯಾಜ್ಯ ಇದರ ತ್ಯಾಜ್ಯ ಕೂಡ ಅದಕ್ಕೆ ಜಾಸ್ತಿ ಆಗುತ್ತೆ. ಇದು ನಮಗೆ ಅನ್ಕೊಂಡಿದಿರುವಂತ ಒಂದು ಹೆಚ್ಚಿನ ತ್ಯಾಜ್ಯ ನಮಗೆ ಗೊತ್ತಿಲ್ಲದಿರುವಂತದ್ದು ಹೆಚ್ಚಿನ ನೀರಿಗೆ ಸೇರೋ ಒಂದು ಈ ಸಮಸ್ಯೆ ಬರುತ್ತೆ. ಇದಕ್ಕೋಸ್ಕರ ನಾವೇನ್ ಮಾಡ್ತೇವೆ ಅಂದ್ರೆ ಒಂದು ಹೊಂಡವನ್ನ ಸಿದ್ಧಪಡಿಸಿದ ನಂತರ ಮೊದಲಿಗೆ ಸುಣ್ಣವನ್ನ ಬಳಸಿ ಅದರಲ್ಲಿ ಬೇಡವಾದಂತ ಗಿಡ ಗಂಟೆಗಳು ಇದನ್ನೆಲ್ಲ ತೆಗೆದು ನೀರು ತುಂಬಿಸಿದ ನಂತರ ಮೀನುಗಳನ್ನ, ಈ ನೀರಲ್ಲಿ ಬಂದಂತ ಮೀನುಗಳನ್ನ ತೆಗಿಬೇಕಾದ್ರೆ ಕೆಲವು ಸರಿ ನಾವು ಬೇವಿನ ಹಿಂಡಿ ಹೇಳಿ ಅದನ್ನ ಉಪಯೋಗಿಸ್ಕೋಬಹುದು. ಇದೇನಾಗತ್ತೆ, ಸ್ಯಾಫೋನಿನ್ ಅಂತ ಒಂದು ಇದರಲ್ಲಿ ರಾಸಾಯನಿಕ ಪದಾರ್ಥ ಇರುತ್ತೆ, ಇದು ಮೀನುಗಳನ್ನ ಮಾತ್ರ ಕೊಲ್ಲುವಂತ ಶಕ್ತಿ ಇರುತ್ತೆ, ಅದನ್ನ ಬೇಡವಾದಂತ ಮೀನುಗಳನ್ನ ಕೊಲ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ತದನಂತರ ನೀರನ್ನ ತುಂಬಿಸಿ ಪೂರ್ಣ ಪ್ರಮಾಣವಾಗಿ ನಂತರ ಮೀನು ಮರನ ಶೇಖರಣೆ ಮಾಡುದು ಸೂಕ್ತ. ನಿಮ್ಗೆ ಇಷ್ಟಪಟ್ಟು ಮೀನನ್ನ ಅಲ್ಲಿ ಬಿಟ್ಕೋಬಿಟ್ಟು ಈ ಸಸ್ಯಗಳ ಮುಖಾಂತರ ಕೂಡ ಹಾಗೆ ಸಸ್ಯಗಳನ್ನ, ಹೆಚ್ಚು ಸಸ್ಯಗಳು ಬೆಳೆದಿದ್ರೆ ಆವಾಗ ನಾವು ಅದನ್ನ ತಾವಾಗಿ ಖುದ್ದಾಗಿ ಹಿಳಿದು ಅದನ್ನ ತೆಗೆಸೋದು ಅತಿ ಸೂಕ್ತ. ಅದು ಅಲ್ಲಂದ್ರೆ ಕೆಲವು ಅದಕ್ಕೆ ರಾಸಾಯನಿಕ ಪದಾರ್ಥಗಳಿದೆ, ಅದನ್ನ ಹೆಚ್ಚಾಗಿ ನಾವು ಬಳಸಲಿಕ್ಕೆ ಹೇಳೋದಿಲ್ಲ. ಸಣ್ಣ ಪ್ರಮಾಣದಲ್ಲಿದ್ದಾಗ ಆಗ್ಲೇನೆ ಕೈಯಲ್ಲಿ ಹಿಡಿದು ಒಂದೊಂದೇ ತೆಗೆದ್ರೆ ಅದು ಮುಂದೆ ಬರುವಂತ ದಿನಗಳಲ್ಲಿ ಕೂಡ ಅದು ಹೆಚ್ಚಾಗಿ ಬೆಳವಣಿಗೆ ಆಗೋದನ್ನ ನಾವು ನಿಲ್ಲಿಸ. ಇನ್ನೊಂದು, ಈ ಮೀನು ಹೊಂಡದಲ್ಲಿ ಸುಣ್ಣದ ಬಳಕೆ ಮಾಡ್ತಾರಲ್ಲ, ಅದ್ರ ಪ್ರಮಾಣ ಹೆಂಗಿರ್ಬೇಕು? ಈಗ ನಾನು ಮೊದಲಿಗೆ ಹೇಳಿದೆ, ಬೇಡವಾದಂತ ಪದಾರ್ಥಗಳು ಹಳೆ ಬೆಳೆಗಳಿಂದ ಇದ್ದಿದ್ದನ್ನ ನಿವಾರಣೆ ಮಾಡ್ಲಿಕ್ಕೆ ಡಿಸ್ಇನ್ಫೆಕ್ಟೆಂಟ್ ಅಂತ ಹೇಳ್ತೇವೆ ಅದನ್ನ, ಅದು ಒಂದು ಮಾಡುತ್ತೆ. ಅದರ ಜೊತೆಗೆ ರಸಸಾರ ಹೇಳಿ ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಹಾಗಾದ್ರೆ 6.5-8.5 ಒಳಗಡೆ ನಿಲ್ಲಿಸಬೇಕಂದ್ರೆ ಸುಣ್ಣದ ಪ್ರಮಾಣ ನಾವು ಬಳಸಲೇಬೇಕಾಗುತ್ತೆ. ಹೆಚ್ಚಾಗಿ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಈ ಸಮಸ್ಯೆ ಬರುತ್ತೆ, ಅಂತವರು ಇದು ಹೆಚ್ಚಾಗಿ ಬೆಳವಣಿಗೆ ಬಳಕೆಯನ್ನ ಮಾಡಬಹುದು. ಇದರೊಂದಿಗೆ ಯಾವಾಗ ಈ ಒಂದು ಸುಣ್ಣವನ್ನ ಬಳಕೆ ಮಾಡ್ತೇವೆ ಅದರೊಂದಿಗೆ ನಮ್ಮಲ್ಲಿ ನೀರಿನ ಫಲವತ್ತತೆ ಕೂಡ ಹೆಚ್ಚಾಗ, ಅದರಿಂದ ಬೇಕಾಗಿರುವಂತಹ ಸೂಕ್ಷ್ಮ ಸಸ್ಯ ಜೀವಿಗಳು ಕೂಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಅದಕ್ಕೆ ಬೆಳವಣಿಗೆ ಆಗ್ಲಿಕ್ಕೆ ಬೇಕಾದಂತ ಪೂರಕವಾದಂತ ವಾತಾವರಣ ಅದು ಕಲ್ಪಿಸಿ ಕೊಡುತ್ತೆ. ಇತರೆ ಏನು ಗುಣಧರ್ಮಗಳಿದೆ, ನೀರಿನ ಗುಣಧರ್ಮಗಳನ್ನ ಸರಿಯಾದ ಪ್ರಮಾಣದಲ್ಲಿ ನಿರ್ವಹಿಸಲಿಕ್ಕೆ ಮೊದಲಿಗೆ ರಸಸಾರ ಅದನ್ನ ಸರಿ ಮಾಡ್ಲಿಕ್ಕೆ ಸುಣ್ಣದ ಬಳಕೆ ಅತಿ ಸೂಕ್ತ. ಈಗ ಈ ಮೀನ್ ಮರಿ ಸಾಕ್ಬೇಕಾದ್ರೆ ಯಾವ ಗೊಬ್ಬರವನ್ನ ಯಾವ ಹಂತದಲ್ಲಿ ಉಪಯೋಗಿಸಬೇಕಾಗುತ್ತೆ ಡಾಕ್ಟರ್ ಚೇತನ್ ಅವರೇ? ಈಗ ಮೊದಲನೇದಾಗಿ ಮೊದಲನೇ ಹಂತದಲ್ಲೇ ನೀರನ್ನು ತುಂಬಿಸಿ ಮೊದಲನೇದ ನಾವು ಹೇಳೋದು ದನದ ಸಗಣಿಯನ್ನು ಹೇಳೋದು, ಹಸಿ ಸಗಣಿಯನ್ನು ಉಪಯೋಗಿಸೋದು ಅತಿ ಸೂಕ್ತ. ಇದನ್ನು ನಾವು 200 ಕೆಜಿ ಮೊದಲಿನ ಕಂತಿನಲ್ಲಿ ಹೇಳೋದು ಪ್ರತಿ ಎಕರೆಗೆ ಹೇಳೋದು ಆಗಿದ್ರೆ. ಅಂದರೆ ಈಗ ನೀವು 1,000 ಚದರ ಮೀಟರ್ ಅಂತ ನಾವು ಒಂದು ಉದಾಹರಣೆಯನ್ನು ತಗೊಂಡ್ರೆ ಅದಕ್ಕೆ 200 ಕೆಜಿ ಸಾಕು. ಹೆಕ್ಟರ್ ಪ್ರದೇಶದಲ್ಲಿ ಹೋದರೆ ತುಂಬ ಜನಕ್ಕೆ ಅದು ಸ್ವಲ್ಪ ಅರ್ಥ ಆಗೋದಿಲ್ಲ. 1,000 ಚದರ ಕಾಲ ಎಕರೆಗೆ ಅಂತ ಹೇಳೋದು, ಅದಕ್ಕೆ 200 ಕೆಜಿ ಮೊದಲ ಹಂತದಲ್ಲಿ ಇದು ಮಾಡ್ಕೊಳ್ಳಿ. ನಂತರ ಅದು ಯಾಕೆ ಇದರಲ್ಲಿ ಇನ್ನೊಂದು ಮುಖ್ಯವಾದಂತಹ ವಿಷಯ, ಕೆಲವರು ಅನ್ಕೋತಾರೆ ಮೀನು ಸಗಣಿಯನ್ನು ತಿನ್ನುತ್ತಾ ಅದೇ ಮೀನಿಗೆ ಆಹಾರ ಅಂತ ಕೆಲವರು ಅನ್ಕೋತಾರೆ. ದನದ ಸಗಣಿ ಯಾವುದೇ ಕಾರಣಕ್ಕೂ ಅಥವಾ ಯಾವುದೇ ಗೊಬ್ಬರಗಳು ಮೀನುಗಳಿಗೆ ಆಹಾರ ಅಲ್ಲ. ಅದರಿಂದ ಬೆಳೆಯುವಂತ ಸೂಕ್ಷ್ಮಾಣುಜೀವಿಗಳು ಅಥವಾ ಸೂಕ್ಷ್ಮ ಸಸ್ಯ ಜೀವಿಗಳೇನಿದೆ ಅದು ಮೀನಿಗೆ ಆಹಾರ ಆಗುತ್ತೆ. ಅದನ್ನ ನಾವು ಪ್ಲಾಂಕ್ಟಾನ್ ಅಂತ ಹೇಳ್ತೇವೆ. ಈ ಒಂದು ಬೆಳವಣಿಗೆಗೋಸ್ಕರ ನಾವು ಗೊಬ್ಬರವನ್ನ ಬಳಕೆ ಮಾಡ್ತಾ ಇದ್ದೇವೆ. ಗೊಬ್ಬರ ಹಾಕ್ತೇವೆ. ಇದನ್ನ ಹಾಕಿದ ನಂತರ ಅದರ ಪ್ರಮಾಣ ಕಡಿಮೆ ಆಗ್ತಿದೆ, ಹಸಿರು ಬಣ್ಣ ಯಾವಾಗ ಕಡಿಮೆ ಆಗ್ತಿದೆ ನಂತರ ಈ ಒಂದು ಗೊಬ್ಬರವನ್ನ ಬಳಕೆ ಮಾಡೋದು ಸೂಕ್ತ ಆಗಿರುತ್ತೆ. ಈ ರೀತಿಯಲ್ಲಿ ಸ್ಪ್ಲಿಟ್ ಡೋಸೇಜ್ ಅನ್ನದೇ ಯಾವಾಗ ಕಡಿಮೆ ಆಗ್ತಿದೆ ಆವಾಗ ಬಳಕೆ ಮಾಡ್ಕೊಂಡು ಹೋಗ್ತಾ ಇರೋದು ಒಳ್ಳೇದು. ಒಂದೇ ಸಮ ಎಲ್ಲದನ್ನು ಉಪಯೋಗಿಸಿದ್ರೆ ಏನಾಗುತ್ತೆ ಅಂದ್ರೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಪಾಚಿ ಬೆಳೆದು ಆ ನೀರಿನ ಗುಣಧರ್ಮ ಹಾಳಾಗ್ತದೆ. ಅದಕ್ಕೆ ಸ್ಪ್ಲಿಟ್ ಡೋಸೇಜ್ ಅಲ್ಲಿ ಮೊದಲನೇ ಕಂತಿಂದ ಹಿಡಿದು ಕೊನೆ ಕಂತಿನವರೆಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟನ್ನ ಹಾಕೊಂಡು ಹೋಗ್ತಾ ಇದ್ರೆ ಸಾಧ್ಯ. ಆಮೇಲೆ ಈಗ ಮೀನು ಕೃಷಿ ಮಾಡಬೇಕಾದ್ರೆ ಮೀನು ಮರಿಗಳ ಸರಿಯಾದ ಪಾಲನೆ ಮಾಡಬೇಕಾಗತ್ತೆ. ಅದು ಯಾವ ತರ ಇರಬೇಕು ಪಾಲನೆ ಪೋಷಣೆ? ಹೊಂಡವನ್ನ ಇಷ್ಟೆಲ್ಲ ಸಂರಕ್ಷಣೆ ಮಾಡಿ ಸಿದ್ಧ ಮಾಡಿದ್ರೆ ಇದು ಮುಖ್ಯವಾದಂತ ಘಟನೆ. ನಾನು ಆಗ್ಲೇ ಹೇಳ್ತಿದ್ದೆ ವೈಜ್ಞಾನಿಕ ಕೃಷಿಯಲ್ಲಿ ಇದು ಯಾಕೆ ಬಹು ಮುಖ್ಯ ಪಾತ್ರ ವಹಿಸುತ್ತೆ ಅಂದ್ರೆ ಯಾವ ತಳಿ ಯಾವ ಗಾತ್ರ ಎಷ್ಟು ಸಾಂದ್ರತೆ ಇಷ್ಟನ್ನ ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ ಇದು ವೈಜ್ಞಾನಿಕ ಕೃಷಿಗೆ ಅತಿ ಸೂಕ್ತ. ಕೆಲವರು ಒಂದೇ ಪದರದ ಮೀನುಗಳನ್ನ ಸೇರಿಸಿ ಹಾಕ್ಬಿಡ್ತು. ಆದರೆ ನಾವು ಹೇಳಿದ್ರೆ ಮೀನಿನ ಹೊಂಡ ಅಲ್ಲಿ ಯಾವಾಗಲೂ 3 ಪದರ ಇರುತ್ತೆ. ಅದರಲ್ಲಿ ಬೇಕಾಗಿರುವಂತಹ ಮೀನಿನ ನಾವು ಒಟ್ಟಿಗೆ ಒಂದೇ ಸಮಯದಲ್ಲಿ 3 ತಳಿಗಳನ್ನ ಸಾಕಾಣಿಕೆ ಮಾಡಬಹುದು. ಈ ಮೀನು ಮರಿಗಳನ್ನ ನಾವು ಆಯ್ಕೆ ಮಾಡೋ ಕೂಡ ಅದೇ ಪ್ರಮಾಣದಲ್ಲಿ ನೋಡ್ಕೋ ಎಷ್ಟು ಸಾಕಾಣಿಕೆ ಮಾಡೋದು. ಈಗ ನಾವು ಗೆಂಡೆ ಮೀನುಗಳು ಅಂತ ಹೇಳ್ತೀವಿ, 1 ಚದರ ಮೀಟರ್ಗೆ 1 ಮೀನು. ಅದೇ ತಿಲಾಪಿ ಅಂತ ಹೇಳ್ತೀವಿ, 1 ಚದರ ಮೀಟರ್ಗೆ 5 ಮೀನುಗಳನ್ನ ಉಪಯೋಗಿಸ್ಬೋದು. ಅದುವೇ ಪಂಗಸ್ ಆಗಿರ್ಬೋದು ಅಥವಾ ರೂಪ್ಚಂದ್ ಅಂತ ಹೇಳ್ತೇವೆ, ಇದೆಲ್ಲ 5. ಮತ್ತೆ ಮಡಂಜಿ ಮೀನು ಕೃಷಿ ಅದು 10, 15. ಈ ಒಂದೊಂದು ತಳಿಯ ಆಧಾರದ ಮೇಲೆ ಹೋಗುತ್ತೆ. ಈ ಒಂದು ಸಾಂದ್ರತೆಯನ್ನು ನೋಡಿಕೊಂಡು ನಾವು ಅಲ್ಲಿ ಶೇಖರಣೆ ಮಾಡೋದು ಉತ್ತಮ. ಇದರ ಜೊತೆಗೆ ಮೀನು ಮರಿಗಳನ್ನು ತಂದ ನಂತರ ಅದನ್ನ ಸಣ್ಣ ಒಂದು ಜಾಗದಲ್ಲಿ ಅದನ್ನ 1 ತಿಂಗಳು 2 ತಿಂಗಳು ದೊಡ್ಡದನ್ನು ಮಾಡಿಕೊಂಡಕ್ಕೆ ಉಪಯೋಗಿಸಿದ್ರೆ ಅವಾಗ ಅದರ ಬೆಳವಣಿಗೆನೂ ಜಾಸ್ತಿ ಆಗುತ್ತೆ, ಅದರ ಬದುಕುಳಿಕೆ ಕೂಡ ಹೆಚ್ಚಾಗುತ್ತೆ. ಇದನ್ನ ನಾವು ಆ ಒಂದು ಸಮಯದಲ್ಲಿ ನೋಡ್ಕೊಳ್ಳೋದು ತುಂಬಾ ಸೂಕ್ತ ಆಗುತ್ತೆ. ಡಾಕ್ಟರ್ ಚೇತನ್ ಅವರೇ, ಈಗ ಒಬ್ಬ ಯಶಸ್ವಿ ಮೀನು ಕೃಷಿಕನಾಗಬೇಕಾದ್ರೆ ಯಾವ ವೈಜ್ಞಾನಿಕ ನಿಯಮವನ್ನು ಪಾಲಿಸಬೇಕಾಗುತ್ತೆ? ಒಬ್ಬ ಕೃಷಿಕ ತಾನು ಯಶಸ್ವಿ ಆಗಬೇಕು ಅಂತಂದ್ರೆ ವೈಜ್ಞಾನಿಕ ರೀತಿಯಲ್ಲಿ ತಾನು ಹೊಂಡವನ್ನ ಸಿದ್ಧಪಡಿಸಬೇಕು. ಅದರ ಅರ್ಥ ಆಳ ಅದರ ಉದ್ದ ಅಗಲ ಹೇಗೆ ಇರಬೇಕು, ಅದರ ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ನೀರಿನ ವ್ಯವಸ್ಥೆ ಎಲ್ಲಿಂದ ಇದೆ, ಆ ನೀರಿನ ವ್ಯವಸ್ಥೆಗೆ ಬೇಕಾಗಿರುವಂತಹ ಸರಿಯಾದ ಪರೀಕ್ಷೆಗಳು, ಆ ಒಂದು ಹೊಂಡಕ್ಕೆ ಸೂಕ್ತವಾದಂತಹ ತಳಿಗಳ ಆಯ್ಕೆ, ಆ ತಳಿಗಳಿಗೆ ಸೂಕ್ತವಾದಂತಹ ಆಹಾರ, ಆ ತಳಿಗಳನ್ನ ಕಾಪಾಡಿಕೊಳ್ಳಿಕ್ಕೆ ಬೇಕಾಗಿರುವಂತಹ ಸಂರಕ್ಷಣೆಯ ವ್ಯವಸ್ಥೆ, ಇಷ್ಟನ್ನ ಮಾಡಿಕೊಂಡ ನಂತರ ಪ್ರತಿದಿನ ಅದಕ್ಕೆ ಸರಿಯಾದ ಸಮಯದಲ್ಲಿ ಆಹಾರದ ಪೂರೈಕೆ, ಇಷ್ಟನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಒಬ್ಬ ಕೃಷಿಕ ಯಶಸ್ವಿ ಆಗ್ಲಿಕ್ಕೆ ಎಲ್ಲಾ ಸಾಧ್ಯತೆಗಳು. ಅಂದ್ರೆ ಮೀನು ಕೃಷಿಗೆ ಪೂರಕವಾದ ಮಾಹಿತಿ ಪಡ್ಕೊಳ್ಳೋದು, ತಂತ್ರಜ್ಞರನ್ನು ಭೇಟಿ ಮಾಡೋದು, ಮತ್ತೆ ತಾವು ಅಲ್ಲಿ ಎಲ್ಲೋ ಈಗಾಗಲೇ ಇದ್ದಂತ ಒಂದು ಕೇಂದ್ರಕ್ಕೆ ಹೋಗಿ ನೋಡ್ಕೊಬಂದು ಇದೆಲ್ಲ ಒಂದು ಸಮಗ್ರ ಮಾಹಿತಿ ಕಲೆ ಹಾಕೊಂಡು ತಾವು ಶುರು ಮಾಡಿದ್ರೆ ನಿರಂತರ ಪ್ರಯತ್ನ ತಮ್ಮ ಕೈ ಹಿಡಿತದೆ. ಹೌದು. ಇದಕ್ಕೆ ಇನ್ನೊಂದು ಅಂತಂದ್ರೆ ಯಶಸ್ವಿ ಕೃಷಿಕ ಅಂದ್ರೆ ಬರೀ ತಾನು ಮೀನು ಬೆಳವಣಿಗೆ ಮಾಡೋದ್ರಿಂದ ಸಾಕಾಣಿಕೆ ಮಾಡೋದ್ರಿಂದ ಯಶಸ್ವಿ ಅನ್ನೋದಿಲ್ಲ. ಹೌದು. ಆ ಒಂದು ವಿಜ್ಞಾನನ 4 ಜನಕ್ಕೆ ಹೇಳುವಂತವ್ರು, ಇದಕ್ಕೆ ಹತ್ತಿರದ ಯಾವುದೇ ಸಂಸ್ಥೆಗಳ ಮೀನುಗಾರಿಕೆ ಕೇಂದ್ರ ಅನುಭವಗಳನ್ನು ಹಂಚಿಕೋಬೇಕು, ತರಬೇತಿ ಕಾರ್ಯಕ್ರಮಗಳಲ್ಲಿ ಮತ್ತಷ್ಟು ಜನಗಳಿಗೆ ಇದರ ಬಗ್ಗೆ ತಿಳಿಸ್ಕೊಡಬೇಕು, ಇವರು ಕೂಡ ಹೊಸ ತಂತ್ರಜ್ಞಾನಗಳನ್ನ ತಿಳ್ಕೋಬೇಕು. ಇದರೊಟ್ಟಿಗೆ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳೇನಿದೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಪಡ್ಕೊಳ್ಬೇಕು. ಅದರಿಂದ ಬರುವಂತ ಲಾಭದನ್ನ ಅದೇ ವಿಷಯನ್ನ ಇಲಾಖೆಗಳ ಅಥವಾ ಕೊಟ್ಟಿರುವಂತ ಸಂಸ್ಥೆಗಳಿಗೆ ಅದರ ಫೀಡ್ಬ್ಯಾಕ್ ಅಂತ ಹೇಳ್ತೀವಿ, ಅದನ್ನು ಕೊಡೋದು ಭಾರಿ ಮುಖ್ಯ. ಆಮೇಲೆ ಈಗ ಮೀನು ಉತ್ಪಾದನೆ ಮಾಡಿದ ತಕ್ಷಣ ಮತ್ತೆ ಅದು ಕೂಡ ನೀವು ಸಪ್ಲೈ ಚೈನ್ ಅನ್ನು ನೀವು ಮಾಡಿಕೊಂಡ್ರೆ ಇನ್ನೂ ಉತ್ತಮ. ಅದು ಇನ್ನೂ ಉತ್ತಮ. ಅದನ್ನ ಮಾಡ್ಕೊಳ್ಳಿಕ್ಕೆ ಅದಕ್ಕೋಸ್ಕರ ಹೇಳಿದ್ವಿ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಏನಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಂಟಿಯಲ್ಲಿ ನಡೆಯುತ್ತಂತ ಈ ಒಂದು ಯೋಜನೆಯಲ್ಲಿ ಮೀನು ಸಾಕಾಣಿಕೆಯಿಂದ ಹಿಡಿದು ಮೀನು ಮರಿಗಳ ಪಾಲನೆಯಿಂದ ಹಿಡಿದು ಅಥವಾ ಮೀನು ಮರಿಯನ್ನ ಹಿಡಿದು ಮಾರಾಟ ಮಾಡುವುದರಿಂದ ಹಿಡಿದು ಅದನ್ನ ಸಾಗಾಣಿಕೆ ಮಾಡೋದು ಎಲ್ಲದರಲ್ಲೂ ಅದಕ್ಕೆ ಬೇಕಾಗಿರುವಂತ ಒಂದು ವ್ಯವಸ್ಥೆ ಏನಿದೆ ಅದನ್ನ ಬಳಕೆ ಮಾಡ, ಆಗ ನಿಮಗೇನಾಗತ್ತೆ ಸಾಕಾಣಿಕೆ ಮಾಡುವವರಿಂದ ಹಿಡಿದು ಒಬ್ಬ ಮಾರುಕಟ್ಟೆ ಮಾಡೋವನಿಗೆ ಒಂದು ಲಿಂಕ್ ಆಗ. ಇದರ ಮಧ್ಯದಲ್ಲಿ ನಮ್ಗೆ ಇರುವಂತ ಏನು ಮಿಡಲ್ ಮ್ಯಾನ್ ಇದಾರ, ಇದನ್ನ ನಾವು ತೆಗೆದು ನಮಗೆ ಹೆಚ್ಚಿನ ಲಾಭ ಬರುವ ರೀತಿಯಲ್ಲಿ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ. ಒಂದು ವೇಳೆ ನಮ್ಮ ಜಾಗದಲ್ಲಿ ಮಾರಾಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೂ ಕೂಡ ನಾವು ಅದೇ ಮೀನನ್ನ ರೆಡಿ ಟು ಈಟ್ ಅಂತ ಹೇಳಿ ಅದನ್ನ ಮಸಾಲೆಗಳ ಮುಖಾಂತರ ಮಾಡಿ ಅದನ್ನ ಮಾರಾಟ ಮಾಡುವಂತ ವ್ಯವಸ್ಥೆಗಳು ಕೂಡ ಇದೆ. ಅದಕ್ಕೆ ಮತ್ಸ್ಯವಾಹಿನಿ ಅಂತ ಒಂದು ಸಣ್ಣ ಗಾಡಿಯ ವ್ಯವಸ್ಥೆ ಕೂಡ ಇದೆ, ಒಂದು ಆಟೋ ರೀತಿಯಲ್ಲಿ, ಅದು ಕೂಡ ಇಲಾಖೆ ಕೊಡುತ್ತೆ. ಆಮೇಲೆ ಜೀವಂತ ಮೀನುಗಳನ್ನು ಕೂಡ ನೀವು ಪೂರೈಕೆ ಮಾಡೋದು, ಅದು ಒಂದು ವ್ಯವಸ್ಥೆ. ಅದು ನಗರಗಳಲ್ಲಿ ಹೆಚ್ಚಿನ ಬೇಡಿಕೆ ಇರುತ್ತೆ. ಅದೇ ಯಾವಾಗ ಜೀವಂತ ಮೀನು ಮಾರುಕಟ್ಟೆಗೆ ಬರುತ್ತೆ ಹೆಚ್ಚಾಗಿ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ಪ್ರತಿಯೊಬ್ಬರು ಯೋಚನೆ ಮಾಡಿದ್ರು ಮಾರುಕಟ್ಟೆಗೆ ಹೋದಾಗ ನನಗೆ ಬೇಕಾಗಿರುವಂತದ್ದು ಅತಿ ಸ್ವಚ್ಛವಾಗಿರುವಂತ ಆರೋಗ್ಯವಾಗಿರುವಂತ ಅಥವಾ ತಾಜಾವಾಗಿರುವಂತ ಪದಾರ್ಥಗಳನ್ನ ತಗೊಳ್ಬೇಕು. ಅದು ಯಾವುದೇ ವಿಷಯ ಆಗಿದೆ, ಹೂವಾಗಿರ್ಲಿ, ಹಣ್ಣಾಗಿರ್ಲಿ, ಮಾಂಸ ಆಗಿರ್ಲಿ, ಎಲ್ಲವನ್ನು ಆ ಒಂದು ಇದರಲ್ಲಿ. ಇವಾಗ ಮೀನು ಅಷ್ಟು ಜೀವಂತವಾಗಿದ್ರೆ ಅದಕ್ಕಿಂತ ತಾಜಾವಾಗಿರೋ ಮೀನು ಅಥವಾ ಕ್ರ್ಯಾಬ್ ಅಥವಾ ಪ್ರಾನ್ ಯಾವುದೇ ಇರಬಹುದು, ಎಲ್ಲ ಇರಬಹುದು, ಜೀವಂತವಾಗಿದ್ದಾಗ ಅದರದ್ದು ಬೆಲೆ ಜಾಸ್ತಿ ಇದ್ದೇ ಇರುತ್ತೆ. ಅದಕ್ಕೆ ಯಾಕಂದ್ರೆ ಈಗ ಉದ್ದೇಶ ಏನು, ಉಪಕಸುಬಲ್ಲಿ ಲಾಭ ಮಾಡ್ಕೊಳ್ಳಿ, ಇದು ಸೂಕ್ತ ವೇದಿಕೆ. ಈ ಇದಕ್ಕೆ ನಾನು ಅದಕ್ಕೆ ಉದಾಹರಣೆ ಮಲೆನಾಡು ಅಥವಾ ಕರಾವಳಿ ಭಾಗಕ್ಕೆ ಹೆಚ್ಚು ಯಾಕೆ ಕೊಡ್ತೇನೆ ಅಂದ್ರೆ, ಅವರು ವಾರಕ್ಕೆ ಒಂದು ಸಾರಿ ಎರಡು ಸಾರಿ ಜೀವಂತ ಮೀನುಗಳ ಮಾರಾಟ ಅಂತ ಹೇಳಿ ಒಂದು ದಿನ ಮಾಡ್ತಾರೆ. ಅದು ಭಾನುವಾರ ಆಗಿರ್ಬೋದು ಅಥವಾ ಶುಕ್ರವಾರ, ಸಂತೆ ರೀತಿ ಸಂತೆ ರೀತಿ. ಅವರು ಅವರ ತೋಟದಲ್ಲೇ ಅದರಲ್ಲಿ ಆ ತೋಟಕ್ಕೆ ಬರ್ತಾರೆ, ಅವರ ಕಣ್ಣೆದುರು ಅಲ್ಲೇ ಎಳಿತಾರೆ ಮೀನನ್ನ, ಯಾವ ಮೀನು ಅಂತ ಅವ್ರ ಅಲ್ಲೇ ಆಯ್ಕೆ ಮಾಡ್ತಾರೆ, ಅಲ್ಲೇ ಆ ಮೀನನ್ನ ಮಾರಾಟ. ಯಾಕಂದ್ರೆ ಹೊಂಡದಿಂದ ಡೈರೆಕ್ಟ್ ಆಗಿ ನಿಮ್ಮ ಕೈಗೆ ಸಿಗ್ತಾ ಇದ್ರೆ ಅದಕ್ಕಿಂತ ತಾಜವಾಗಿ ಸಿಗ್ಲಿಕ್ಕೆ ಮೀನು ಸಿಗದೇ, ಅದಕ್ಕೆ ಅದರ ಬೆಲೆ ಕೂಡ ಸ್ವಲ್ಪ ಜಾಸ್ತಿ ಇದೆ. ಸೊ ಆಗ ಈ ತರದೊಂದು ಮಾರುಕಟ್ಟೆ ವ್ಯವಸ್ಥೆ ಕೂಡ ತಾವಾಗಿ ಕೃಷಿಕರು ಮಾಡಿಕೊಂಡಿರೋದು, ಇದೆಲ್ಲ ಎಲ್ಲರಿಗೂ ಒಂಥರ ಮಾದರಿ, ಮತ್ತೆ ನೋಡೋರಿಗೂ ಕೂಡ ಏ ಚೆನ್ನಾಗಿದೆಯಪ್ಪ ಉದ್ಯೋಗ. ಹೌದು, ಅದು ಹಲವಾರು ಮತ್ತೆ ಡಿಮಾಂಡ್ ಬೇಡಿಕೆ ಕೂಡ ಅಷ್ಟಿರುತ್ತೆ, ನಿಮ್ಗೆ ಯಾವ್ದೇ ತರದಿಂದ ನಷ್ಟದ ಪ್ರಶ್ನೆಯನ್ನು ಉದ್ಭವಿಸಲ್ಲ ಇಲ್ಲಿ. ಅದೇ ಈ ಒಂದು ವೈಜ್ಞಾನಿಕ ಪದ್ಧತಿಗಳನ್ನ ಸರಿಯಾಗಿ ಅಳವಡಿಸಿಕೊಂಡರೆ ನಮಗೆ ಬರುವಂತ ನಷ್ಟಗಳನ್ನ ನಾವು ಎದುರಿಸಬಹುದು. ಆದ್ರಲ್ಲಿ ಒಬ್ಬ ಮಾದರಿಯ ಕೃಷಿಕರಾಗಿ ನಿಮಗೆ ರೂಪುಗೊಳ್ತೀರಿ. ಮಾಹಿತಿಗಾಗಿ, ಸರ್ಕಾರದ ಸವಲತ್ತುಗಳಿಗಾಗಿ, ಎಲ್ಲಾ ತರದ ಒಂದು ಸಹಾಯಕ್ಕಾಗಿ ನಾವು ಬೆನ್ನೆಲುಬಾಗಿ ನಿಂತಿರ್ತೇವೆ. ನಿಮ್ಮ ಆಸಕ್ತಿಯಿಂದ ಬಂದು ಇದನ್ನ ಅಳವಡಿಕೆ ಮಾಡ್ಕೊಳ್ಳೋದು, ನಾನೊಬ್ಬ ಯಶಸ್ವಿ ಮೀನು ಕೃಷಿಕ ಆಗ್ತೇನೆ ಅದೇ ಅನ್ನೋ ಒಂದು ಧೈರ್ಯದಿಂದ ಆ ನಂಬಿಕೆಯಿಂದ ಬಂದಾಗ ಇವೆಲ್ಲವೂ ಸಾಧ್ಯ. ನೀವು ಒಬ್ಬ ಯಶಸ್ವಿ ಉದ್ಯಮಿ ಕೂಡ ಆಗ್ತೀರಿ. ಉದ್ಯಮಿ ಕೂಡ ಆಯ್ತು. ಡಾಕ್ಟರ್ ಚೇತನ್ ಅವರೇ, ಪ್ರಸ್ತುತ ನಮ್ಮ ರೈತ ಬಾಂಧವರು ವೈಜ್ಞಾನಿಕ ಮೀನು ಕೃಷಿಯ ಬಗ್ಗೆ ಯಾವ್ಯಾವ ತರದ ಮಾಹಿತಿಯನ್ನ ತಿಳ್ಕೊಳ್ಬೇಕು, ಮತ್ತೆ ಯಾವ ತರ ಕೃಷಿಯನ್ನ ಮಾಡಿದ್ರೆ ತಮಗೆ ಈ ಒಂದು ಉದ್ಯೋಗದಲ್ಲಿ ತಾವು ಸಮಗ್ರವಾಗಿ ತೊಡಗಿಸಿಕೊಳ್ಬಹುದು, ಈ ವಿಷಯ ಕುರಿತು ಅಗದಿ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡಿದ್ರಿ. ಕೆಲವು ರೈತರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ಚೇತನ್ ಅವರಿಂದ ಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ತಿಳಿಸ್ಕೊಡಿ. ನನ್ನ ಸಂಪರ್ಕ ಸಂಖ್ಯೆ 9743942419. ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವೈಜ್ಞಾನಿಕ ಮೀನು ಕೃಷಿ ಈ ವಿಷಯವಾಗಿ ಡಾಕ್ಟರ್ ಚೇತನ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಜನಪದ ಸಂಗೀತದಲ್ಲಿ ಕೇಳೋಣ ತಿಪ್ಟೂರು ತಾಲೂಕು ಕೋಟೆನಾಯ್ಕನಹಳ್ಳಿಯ KN ನರೇಶ್ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು. ಹತ್ತು ಅವತಾರವನೆತ್ತಿ ಭಕ್ತರನು ಸಲಹಿದ ಶ್ರೀಹರಿಯು ಕೂರ್ಮಾವತಾರದಲ್ಲಿ ಬಂದು ನೆಲೆಸಿ ಹನಿಲ್ಲಿ ಶ್ರೀ ಗವಿರಂಗಾಪುರದಲ್ಲಿ ಶ್ರೀ ಗವಿರಂಗಾಪುರದಲ್ಲಿ ಲಕ್ಷ್ಮೀಪುರ ಇದು ರಂಗಾಪುರ ರಂಗನು ನೆಲೆಸಿರುವಂತ ಲಕ್ಷ್ಮೀ ರಂಗನು ನೆಲೆಸಿರುವಂತ ಕೈವಲ್ಯದ ಪುರ ಗವಿಪುರ ಲಕ್ಷ್ಮೀಪುರ ಇದು ರಂಗಾಪುರ ದೇಹದಲ್ಲೋ ಪರದಲ್ಲೋ ಮುಕ್ತಿಯ ನೀಡುವ ಗೋವಿಂದನಾದಯ ಹೊಂದಿರಲಿ ಲಕ್ಷ್ಮೀಪುರ ಇದು ರಂಗಾಪುರ ಲಕ್ಷ್ಮೀ ರಂಗನು ನೆಲೆಸಿರುವಂತ ನಲಿಯುತ್ತಲೇ